ज्यादा हो स्पीड तो ज्यादा माइलेज इज गारंटीड सिग्नल पे रुकोगे तो याद रखो इग्निशन को क्विकली ऑफ करो रेस मत करो एक्सीलरेट मत करो फिजूल में फ्यूल खर्च न करो क्लच कम दबाओ ब्रेक कम लगाओ धीरे धीरे चलो रश ड्राइव न करो ध्यान से सुनो ब्रो ध्यान से सुनो फ्यूल बचाने की कोशिश तुम करो ड्राइव स्मार्टली कंजर्व एनर्जी इश्यूड इन पब्लिक इंटरेस्ट बाय ऑयल एंड गैस मार्केटिंग कंपनीज इन पब्लिक सेक्टर ई कते गृहिणी मत्तु अवर मनसिद्दु विद्युत बिल ಕಿರಾಣಿ ಸ್ಕೂಲ್ ಫೀಸ್ ಎಲ್ಲ ಆಯ್ತು ಬಜೆಟ್ ಮಾಡಿ ಆಯ್ತಾ ಹಾಂ 5,000 ಉಳಿತು ಹೊಸ ಸೀರೆ ತಗೊಳ್ಳ ಇಲ್ಲ ಕಳೆದ ತಿಂಗಳೇ ತಗೊಂಡಿದ್ದೆ ಇನ್ನೊಂದು ಇಲ್ಲ ಮೊದಲು ಬಜೆಟ್ ಮಾಡಿ ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ ಆರ್ಬಿಐ ಹೇಳುತ್ತೆ ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾ ಇದ್ರು ಎಳ್ಳ ಮಾಸಿಗೆ ಎಳ್ಳು ಕಾಳಿನಷ್ಟು ಬಿಸಿಲು ಶಿವರಾತ್ರಿಗೆ ಶಿವಶಿವ ಅನ್ನುವಷ್ಟು ಬಿಸಿಲು ಅಂತೇಳಿ ಈಗಿನ ಸಂದರ್ಭದೊಳಗ ಆ ಮಾತು ನಮಗ ನೆನಪು ಆಗೇ ಆಗ್ತದ ಯಾಕಪ್ಪ ಅಂತಂದ್ರೆ ಈ ಸಲ ಬಿಸಿಲು ಸ್ವಲ್ಪ ಜಲ್ದಿನೇ ಶುರುವಾಗ್ಯದ ಅನ್ನುವಂತಹ ಮಾತನ್ನ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ನಮ್ಮ ಅನುಭವ ಕೂಡ ಹೌದು ಅದರ ಜೊತೆಗೆ ವಿಜ್ಞಾನಿಗಳು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಫೆಬ್ರವರಿ ಒಳಗೆ ಬಿಸಿಲು ಸ್ಟಾರ್ಟ್ ಆದಂಗದ ಬೇಸಿಗೆ ಸ್ಟಾರ್ಟ್ ಆದಂಗದ ಯಾಕಪ್ಪ ಅಂತಂದ್ರೆ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಳೆದ ಎರಡು ವಾರಗಳಲ್ಲಿ 35-36 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಈಗಾಗಲೇ ಮುಟ್ಟಿಬಿಟ್ಟದ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ವಾರದೊಳಗ ಹೇಳೋದಾಯ್ತಪ್ಪ ಅಂತಂದ್ರೆ ನಮ್ಮ ಭಾಗದೊಳಗ ಅಂದ್ರೆ ದಕ್ಷಿಣ ಭಾರತದೊಳಗ ವಿಜ್ಞಾನಿಗಳು ಹೇಳುವ ಪ್ರಕಾರ ಅಂಥ ಬದಲಾವಣೆಗಳೇನೂ ಆಗಲಿಕ್ಕಿಲ್ಲ ಆದ್ರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಭಾರತ ಇರಬಹುದು ಈಶಾನ್ಯ ಭಾರತ ಇರಬಹುದು ವಾಯವ್ಯ ಭಾರತ ಇರಬಹುದು ಈ ಪ್ರದೇಶಗಳಲ್ಲಿ 1-2 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ಹೆಚ್ಚಾಗಬಹುದು ಕನಿಷ್ಠ ತಾಪಮಾನ ಕೂಡ 1-2 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಬಹುದು ಅನ್ನುವಂಥದ್ದು ಆದ್ರೆ ಯಾಕೋ ಬಿಸಿಲು ನಮ್ಮ ಭಾಗಕ್ಕೆ ಕರುಣೆ ತೋರಿಸ್ತದ ಅಂತೇಳಿ ಅನ್ಬಹುದು ಈ ವಾರದೊಳಗ ಅಂತಹ ಬದಲಾವಣೆಗಳೇನು ಇಲ್ಲ ಅನ್ನುವಂತಹ ಮಾತು ಆದರೂ ಕೂಡ ನಾವು ಹೆಚ್ಚಿನ ಉಷ್ಣತೆಯ ಜೊತೆಗೇ ಬದುಕು ನಡೆಸಬೇಕಾಗಿದ ಅದು ಬೇರೆ ಮಾತು ಈಗಾಗಲೇ ನಾವು ಆ ಲೆವೆಲ್ ಅನ್ನ ಮುಟ್ಟಿಬಿಟ್ಟಿವಿ 35-36 ಡಿಗ್ರಿ ಸೆಲ್ಸಿಯಸ್ ಇನ್ನ ಹೆಚ್ಚು ಕಡಿಮೆ ಬಹಳ ಆದ್ರೆ 1 ಡಿಗ್ರಿ ಸೆಲ್ಸಿಯಸ್ ಈ ವಾರದೊಳಗ ಹೆಚ್ಚಾಗಬಹುದು ಅನ್ನುವಂತಹ ಮಾತು ಅದ ಅದಕ್ಕೆ ನೋಡೋಣ ನಮ್ಮ ಭಾಗದ ಜನರಿಗೆ ನಮಗ ಬಿಸಿಲೇನು ಬಹಳ ದೊಡ್ಡದಲ್ಲ ಆದ್ರೆ ನಾವು ಬೇಸಿಗೆ ಒಳಗಂತೂ ಎಚ್ಚರ ಇರಲೇಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಇನ್ನ ಮ್ಯಾಲ ಬಿಸಿ ಗಾಳಿ ಬಿಸಿ ಅಲೆ ಬರುವಂತಹ ಸಾಧ್ಯತೆಗಳಿರ್ತಾವ ಶಾಖ ಹೆಚ್ಚಾಗಿ ಅದರಿಂದ ಬಹಳಷ್ಟು ತೊಂದರೆಗಳು ಆರೋಗ್ಯದ ಮೇಲೆ ಆಗುವಂತಹದ್ದನ್ನ ನಾವು ಹಿಂದೂ ಕೂಡ ನೋಡಿವೆ ಮತ್ತ ಅಂತಹ ಸಂದರ್ಭ ಬಂದ್ರೆ ನಾವು ಬಹಳ ಎಚ್ಚರ ಇರಬೇಕಾಗ್ತದೆ ವಿಶೇಷವಾಗಿ ಮಕ್ಕಳು ಮತ್ತ ವಯೋವೃದ್ಧರು ಇದರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ ಮತ್ತೆ ಏನು ಆರೋಗ್ಯದ ಸಮಸ್ಯೆ ಇದ್ದವರು ಕೂಡ ಈ ಒಂದು ಶಾಖವನ್ನು ತಡ್ಕೊಳ್ಳಕ ಆಗಂಗಿಲ್ಲ ಅದಕ್ಕೆ ನಾವು ಎಚ್ಚರ ಇರಬೇಕಾಗ್ತದೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡ್ರೆ ಏನಪ್ಪಾ ಅಂತಂದ್ರೆ ಹೆಚ್ಚು ಕಡಿಮೆ ನಾವು ಬಿಸಿಲೊಳಗೆ ಅಡ್ಡಾಡಬಾರದು ಯಾವಾಗ ಪ್ರಖರ ಬಿಸಿಲಿರ್ತದ ಆ ಸಮಯದೊಳಗೆ ನಾವು ಹೊರಗೆ ಅಡ್ಡಾಡಬಾರದು ಅನ್ನುವಂಥದ್ದು ಮತ್ತು ಸಾಧ್ಯ ಆದಷ್ಟು ನಮ್ಮ ಶರೀರವನ್ನ ತಂಪಾಗಿ ಇಟ್ಟುಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಆರಾಮಾಗಿ ಇರಬಹುದು ಅನ್ನುವಂಥದ್ದು ಇದು ನಮಗೆ ಅನುಭವದಿಂದ ಬಂದಂತಹದ್ದು ಮತ್ತು ಹೆಚ್ಚು ಕಡಿಮೆ ನಾವೆಲ್ಲರೂ ಅದನ್ನ ಪಾಲಿಸ್ತಾ ಇದ್ದೀವಿ ಮತ್ತು ಪಾಲಿಸಬೇಕು ಆತ್ಮೀಯರೆ ಈಗ ಬೇಸಿಗೆ ಶುರು ಆದ ನಂತರ ಪ್ರಮುಖವಾದಂತಹ ಬೆಳವಣಿಗೆ ಏನಾಗ್ತದೆ ಅಂತಂದ್ರೆ ಈಗಾಗಲೇ ನಾ ಹೇಳ್ದಂಗ ಬಿಸಿ ಎಲೆ ಅಥವಾ ಬಿಸಿ ಗಾಳಿ ಬಿಸಿ ರಾತ್ರಿ ತೀವ್ರವಾದಂತಹ ಬಿಸಿ ಗಾಳಿ ಅಲೆಗಳು ಈ ರೀತಿಯಾದಂತಹ ಸನ್ನಿವೇಶಗಳು ನಿರ್ಮಾಣ ಆಗ್ತಾವ ಬಿಸಿಲು ಹೆಚ್ಚಾಗುವುದರಿಂದ ಬಿಸಿ ಹೆಚ್ಚಾಗಿ ಅದರಿಂದ ಸಾಕಷ್ಟು ತೊಂದರೆ ಆಗುವಂಥದ್ದು ಈಗ ನಾನು ಹೇಳದೆ ಬಿಸಿ ಗಾಳಿ ಅಥವಾ ಬಿಸಿ ಅಲೆ ಹಿಂಗಂದ್ರೆ ಅದರ ವ್ಯಾಖ್ಯೆ ಏನು ಅಂತ ಹೇಳಿ ತಾವು ಕೇಳಬಹುದು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಈ ಬಗ್ಗೆ ತಮಗ ಅವಾಗವಾಗ ಏನು ವ್ಯಾಖ್ಯೆಗಳು ಬರ್ತಾವ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ವಿ. ಈಗ ಸಂದರ್ಭದ ಅದಕ್ಕೆ ನಾನು ಮತ್ತೊಮ್ಮೆ ತಮಗ ನೆನಪು ಮಾಡಿಕೊಡ್ತಾ ಇದ್ದೀನಿ. ಬಿಸಿ ಗಾಳಿ ಅಂತಂದ್ರೇನು, ಬಿಸಿ ಅಲೆ ಅಂತಂದ್ರೇನು, ಬಿಸಿ ರಾತ್ರಿ ಅಥವಾ ತೀವ್ರವಾದಂತಹ ಬಿಸಿ ಗಾಳಿ ಬಿಸಿ ಅಲೆ ಅಂತಂದ್ರೇನು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹೀಟ್ ವೇವ್ಸ್ ಬೇಸಿಗೆ ಒಳಗೆ ನಮಗೆ ನೋಡೋದಕ್ಕೆ ಸಿಗ್ತದ, ಬಿಸಿ ಗಾಳಿ ಅಂತೇಳಿ ನಾವು ಇದನ್ನ ಕರಿಬಹುದು, ಬಿಸಿ ಅಲೆ ಅಂತೇಳಿ ಕರಿಬಹುದು. ಸಾಮಾನ್ಯವಾಗಿ ಏನಾಗ್ತದಪ್ಪ ಅಂತಂದ್ರ ಇದಕ್ಕೆ ವ್ಯಾಖ್ಯೆ ಕೊಡುವಂತಹ ಸಂದರ್ಭದೊಳಗೆ ಆಯಾ ಭಾಗದ ಗರಿಷ್ಠ ತಾಪಮಾನವನ್ನ ಆಧಾರವಾಗಿಟ್ಕೊಂಡು ಬಿಸಿ ಗಾಳಿಯ ವ್ಯಾಖ್ಯೆಯನ್ನ ನೀಡಲಾಗ್ತದೆ. ಬಯಲು ಪ್ರದೇಶಗಳಿಗೆ ಮತ್ತ ಘಟ್ಟ ಪ್ರದೇಶಗಳಿಗೆ ಮಲೆನಾಡು ಪ್ರದೇಶಗಳಿಗೆ ಈ ಒಂದು ವ್ಯಾಖ್ಯೆ ಬೇರೆ ಬೇರೆ ಆಗಿರ್ತದೆ ಅನ್ನೋದನ್ನ ಗಮನಿಸಬೇಕು. ನಾವು ಬಯಲು ಪ್ರದೇಶದವರು ಇಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ಅನ್ನ ಮುಖ್ಯವಾಗಿ ಒಂದು ಬೇಸ್ ಅಂತ ಹೇಳಿ ತಿಳ್ಕೊತೀವಿ. 40 ಡಿಗ್ರಿ ಸೆಲ್ಸಿಯಸ್ ಕ್ಕಿಂತ ಹೆಚ್ಚಾಯಿತು ಅಂತಂದ್ರೆ ಬಿಸಿ ಗಾಳಿ ಅಥವಾ ಹೀಟ್ ವೇವ್ ಬಿಸಿ ಅಲೆ ಅನ್ನುವಂತಹ ಒಂದು ಸನ್ನಿವೇಶ ಬಂದಿದೆ ಅಂತ ಹೇಳುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ಘಟ್ಟ ಪ್ರದೇಶಗಳು, ಮಲೆನಾಡು ಪ್ರದೇಶಗಳು, ಗುಡ್ಡಗಾಡು ಪ್ರದೇಶಗಳು ಏನಿರ್ತಾವ ಆ ಪ್ರದೇಶಗಳಿಗೆ ಇದು 30 ಡಿಗ್ರಿ ಸೆಲ್ಸಿಯಸ್ ಆಧಾರವಾಗಿ ತಗೋತಾರ. ಈ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಅಲ್ಲಿ ವಾತಾವರಣ ಹೆಚ್ಚಿಗೆ ಬಿಸಿ ಆಯಿತು ಅಂತಂದ್ರೆ ಅದನ್ನ ನಾವು ಬಿಸಿ ಅಲೆಯ ಸಂದರ್ಭ ಅಂತ ಹೇಳಿ ಹೇಳಬಹುದು. ಬಿಸಿ ಗಾಳಿ ಅಂತಂದ್ರೆ ಸಾಮಾನ್ಯವಾಗಿ ಗರಿಷ್ಠ ತಾಪಮಾನ ನಮ್ಮ ಭಾಗದೊಳಗೆ 40 ಡಿಗ್ರಿ ಸೆಲ್ಸಿಯಸ್ ಅದ ಅಂತ ಹೇಳಿ ತಿಳ್ಕೊಂಡ್ರೆ 4.5 ಡಿಗ್ರಿ ಸೆಲ್ಸಿಯಸ್ ತನಕ ಅಕಸ್ಮಾತ್ ಉಷ್ಣತೆ ಹೆಚ್ಚಾಯಿತು ಆ ದಿವಸದ್ದು ಅಂತಂದ್ರೆ ಅವತ್ತು ಬಿಸಿ ಗಾಳಿ ಇದೆ ಬಿಸಿ ಅಲೆ ಇದೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾರೆ, ಇದು ವ್ಯಾಖ್ಯೆ ಪ್ರಕಾರ. ಇನ್ನು ತೀವ್ರವಾದಂತಹ ಬಿಸಿ ಗಾಳಿ ಸಿವಿಯರ್ ಹೀಟ್ ವೇವ್ ಅಂತಂದ್ರೆ ಇದು ಆ ಸಂದರ್ಭದೊಳಗೆ ಏನಾಗಿರ್ತದೆ ಅಂತಂದ್ರೆ 6.5 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಗರಿಷ್ಠ ತಾಪಮಾನ ಹೆಚ್ಚಾಗಿರ್ತದೆ. ಇದನ್ನ ಸಿವಿಯರ್ ಹೀಟ್ ವೇವ್ ಅಂತ ಹೇಳಿ ಕರೀತಾ ಇದ್ದಾರೆ. ಇನ್ನು ಹಗಲು ಈ ರೀತಿ ಬಿಸಿ ಇರ್ತದೆ ಮತ್ತು ರಾತ್ರಿ ಯಾಕೆ ಬಿಸಿ ಇರಬಾರದು, ಬಿಸಿ ರಾತ್ರಿ ಅಂತಂದ್ರೆ ಏನು ಅಥವಾ ಬಿಸಿ ಇರುಳು ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ನೋಡೋಣಂತ. ರಾತ್ರಿ ಏನಾಗ್ತದೆ, ಟೆಂಪರೇಚರ್ ಕಡಿಮೆ ಆಗ್ತದೆ, ಕನಿಷ್ಠ ತಾಪಮಾನ ನಾವು ನೋಡೋದು ರಾತ್ರಿಯ ಸಮಯದೊಳಗೆ. ಈ ಸಮಯದೊಳಗೆ ಕನಿಷ್ಠ ತಾಪಮಾನ ಅಕಸ್ಮಾತ್ 4.5 ಡಿಗ್ರಿ ಸೆಲ್ಸಿಯಸ್ ದಿಂದ 6.4 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು ಅಂತಂದ್ರೆ ಅದನ್ನ ಬಿಸಿ ರಾತ್ರಿ ಅಥವಾ ಬಿಸಿ ಇರುಳು ವಾರ್ಮ್ ನೈಟ್ ಅಂತ ಹೇಳಿ ಕರಿತಾ ಇದ್ದೀವಿ. ಇನ್ನು ತೀವ್ರವಾದಂತಹ ಬಿಸಿ ರಾತ್ರಿ ಸಿವಿಯರ್ ವಾರ್ಮ್ ನೈಟ್ ಅಂತಂದ್ರೆ ಇದು 6.4 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಕನಿಷ್ಠ ತಾಪಮಾನ ಹೆಚ್ಚಾಗ್ತದೆ. ಅವಾಗ ನಾವು ಬಿಸಿ ರಾತ್ರಿಯಪ್ಪ ಇದು ಬಿಸಿ ಇರುಳು ಅಂತ ಹೇಳಿ ನಾವು ಕರಿಬಹುದು. ಅದಕ್ಕೆ ಈ ವ್ಯಾಖ್ಯೆಗಳು ತಮಗೆ ಗೊತ್ತಿರಬಹುದು. ಯಾಕಂತಂದ್ರೆ ಮಾಧ್ಯಮದೊಳಗೆ ಹೇಳುವಾಗ ಬಿಸಿ ಅಲೆ ಬಂತು, ಬಿಸಿ ಗಾಳಿ ಬಂತು, ಶೀತ ಅಲೆ ಬಂತು, ಕೋಲ್ಡ್ ವೇವ್ ಬಂತು ಅಂತ ಹೇಳಿ ಅನ್ನೋದನ್ನ ತಾವು ಕೇಳಿರ್ತಿರಲಿಲ್ಲ. ಕೋಲ್ಡ್ ವೇವ್ ಅಂತಂದ್ರೆ ಏನು, ತಣ್ಣನೆ ಗಾಳಿ ಬೀಸೋದು ಕೋಲ್ಡ್ ವೇವ್ ಅಂತ ಹೇಳಿ ತಿಳ್ಕೋತೀವಿ, ಅಥವಾ ಬಿಸಿಯಾದ ಗಾಳಿ ಬಂತು ಅಂತಂದ್ರೆ ಬಿಸಿ ಗಾಳಿ ಅಂತ ಹೇಳಿ ತಿಳ್ಕೋತೀವಿ. ಆದ್ರೆ ವೈಜ್ಞಾನಿಕವಾದಂತಹ ಒಂದು ವ್ಯಾಖ್ಯೆ ಏನಿರ್ತದ ಅದು ನಮ್ಮ ಗಮನದೊಳಗೆ ಇರಬೇಕು. ನಾವು ತಿಳ್ಕೊಂಡು ಅದರ ಪ್ರಕಾರ ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಸರಳ ಆಗ್ತದೆ. ಅದ್ಮೇಲೆ ತಾವು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿದ್ದೀರಿ, ಸದ್ಯಕ್ಕೆ ತಾವು ಕೊಯ್ಲೋತ್ತರ ಕೆಲಸಗಳನ್ನು ಮಾಡಿಕೊಂಡು ಹೋಗುವುದಕ್ಕೆ ಅನುಕೂಲಕರವಾದಂತಹ ಒಂದು ಸನ್ನಿವೇಶ ಅದ. ಮಾರಾಟ ಮಾಡುವುದಕ್ಕಾಗಲಿ ಸಾಗಾಟ ಮಾಡುವುದಕ್ಕಾಗಲಿ ಸದ್ಯದ ಒಂದು ಪರಿಸ್ಥಿತಿ ಸೂಕ್ತವಾಗ್ಯದ ಅಂತೇಳಿ ಹೇಳಬಹುದು. ಮತ್ತು ಮುಂದಿನ ದಿನಗಳಲ್ಲಿ ಸಹಿತ ಇಂಥದೇ ವಾತಾವರಣ ಮುಂದುವರಿತದ ಅನ್ನುವಂತಹ ಮಾತನ್ನ ಈಗಲೇ ಹೇಳಿಬಿಡ್ತೀನಿ. ವಿಜ್ಞಾನಿಗಳು ಈ ಬಗ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಏನು ಕಳೆದ ವಾರದ ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರ ಕೂಡ ನೋಡಕ್ಕೆ ಸಿಗ್ತದೆ. ಆದ್ರೆ ಸ್ವಲ್ಪ ಒಂದೆರಡು ದಿವಸ ಮೋಡಗಳು ಕಾಣಿಸಿಕೊಳ್ಳಬಹುದು. ಮೋಡಗಳು ಬಂದಾವ ಅಂತಂದ ಕೂಡಲೇ ನೀವು ಮಳೆ ಬರ್ತದ ಅನ್ನುವಂತಹ ಒಂದು ವಿಚಾರ ಏನಾದರೂ ಬಂತು ಅಂತಂದ್ರೆ ಅದನ್ನ ತೆಗೆದುಹಾಕಬೇಕು. ಯಾಕಪ್ಪ ಅಂತಂದ್ರೆ ಮಳೆ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ. ಮಳೆ ಆಗುವುದಿಲ್ಲ, ಆದ್ರೆ ಮೋಡಗಳು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ ಸ್ವಚ್ಛ ಶುದ್ಧವಾದಂತಹ ಬಿಸಿಲಿನ ವಾತಾವರಣ ಏನು ಕಳೆದ ವಾರ ಇತ್ತಲ್ಲ ಆ ರೀತಿಯಾದಂತಹ ವಾತಾವರಣ ಕೆಲವು ದಿವಸಗಳ ಇರ್ತದ, ಕೆಲವು ದಿವಸ ಮೋಡ ಇರುವಂತಹ ವಾತಾವರಣ ಕೂಡ ಇರ್ತದ. ಇದನ್ನ ತಾವು ಗಮನಿಸಬೇಕು. ಕೃಷಿ ಚಟುವಟಿಕೆಗಳನ್ನು ಮಾಡುವಂತಹ ಒಂದು ಸಂದರ್ಭದೊಳಗೆ ನಾವು ಕಳೆದ ವಾರದೊಳಗೆ ಹೇಳಿದೀವಿ ತಮಗ ಮುಖ್ಯವಾದಂತಹ ಕೆಲಸವನ್ನ ನಮ್ಮ ರೈತರು ಈ ಸಂದರ್ಭದೊಳಗೆ ಮಾಡಿಕೊಳ್ಬಹುದು. ಅದು ಮಾಗಿ ಉಳುಮೆ ಅನ್ನುವಂಥದ್ದು. ಮಾಗಿ ಉಳುಮೆ ಅಂತಂದ್ರೆ ನಿಮ್ಮ ಕೊನೆಯ ಬೆಳೆ ತೆಗೆದ ನಂತರ ಏನು ಆಳವಾದಂತಹ ಉಳುಮೆ ಮಾಡ್ತೀರಿ ಅದಕ್ಕೆ ನಾವು ಮಾಗಿ ಉಳುಮೆ ಅಂತ ಹೇಳಿ ಕರಿತೀವಿ. ಈ ಸಮಯ ಬಹಳ ಸೂಕ್ತವಾದಂತಹ ಒಂದು ಸಮಯ. ಈಗ ನೀವೇನಾದ್ರೂ ಈ ಕೆಲಸವನ್ನ ಮಾಡಿದ್ರಿ ಅಂತಂದ್ರೆ ಮುಂದೆ ನಿಮಗ ರೋಗಗಳಾಗ್ಲಿ ಕೀಟಗಳಾಗ್ಲಿ ಇವುಗಳ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಿಬಿಡುತ್ತದೆ. ಹೆಚ್ಚು ಕಡಿಮೆ ಏನೂ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಹೇಳಬಹುದು. ಅದರ ಜೊತೆಗೆ ಈಗೇನು ಅಕಾಲಿಕ ಮಳೆಗಳು ಬರ್ತಾವ, ಅವಕಾಳಿ ಮಳೆಗಳು ಏನ್ ಬರ್ತಾವ, ಅಂತಹ ಮಳೆಯನ್ನ ನಾವು ಹಿಡಿದಿಡೋದಕ್ಕೆ ಅನುಕೂಲ ಆಗ್ತದೆ. ನಮ್ಮ ಭೂಮಿಯ ತೇವದ ಮಟ್ಟವನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಾಧ್ಯದ. ಅದರ ಜೊತೆಗೆ ಫಲವತ್ತಾದಂತಹ ಮಣ್ಣನ್ನ ನಾವು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಅದ. ಅದಕ್ಕೆ ಮುಖ್ಯವಾಗಿ ತಾವು ಈ ಕೆಲಸದೊಳಗೆ ತೊಡಕೊಳ್ಬೇಕು. ಮಾಗಿ ಉಳುಮೆಯನ್ನ ತಾವೆಲ್ಲರೂ ಮಾಡ್ಕೊಳ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಯಾರ್ಯಾರು ಇದರ ಬಗ್ಗೆ ಇನ್ನೂ ವಿಚಾರ ಮಾಡಿಲ್ಲ, ದಯವಿಟ್ಟು ವಿಚಾರ ಮಾಡಬೇಕು. ಏನೂ ಖರ್ಚಿರಲ್ಲದೆ ಆಗುವಂತಹ ಕೆಲಸಗಳು, ಶ್ರಮದಿಂದ ಆಗುವಂತಹ ಒಂದು ಕೆಲಸ ಮನಸ್ಸು ಮಾಡಿದ್ರೆ ಇದೆಲ್ಲ ಸರಳವಾಗಿ ಆಗುವಂತದ್ದು. ಆದ್ರೆ ಈ ಸಮಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ಹೇಳದಂಗ ಬಿಸಿಲು ಹೆಚ್ಚಿರುವಂತಹ ಸಮಯ, ಅದಕ್ಕ ಇಂಥ ಏನು ಶ್ರಮದಾಯಕವಾದಂತಹ ಕೆಲಸ ಮಾಡುವಂತಹ ಸಂದರ್ಭದೊಳಗೆ ತಾವು ಬಹಳಷ್ಟು ದಣಿಬಾರದು. ಯಾವಾಗ ತಂಪತ್ತಿರ್ತದ ಅವಾಗ ಈ ಕೆಲಸಗಳನ್ನ ಮಾಡಿಕೊಳ್ಳೋದಕ್ಕೆ ಯೋಜನೆ ಮಾಡಿಕೊಳ್ಬೇಕು. ಮುಂಜಾನೆ ಸಮಯ, ಸಾಯಂಕಾಲದ ಸಮಯ, ನಿಮಗೆ ಹೆಂಗ್ ಅನುಕೂಲ ಆಗ್ತದ ಹಂಗ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ಅನಿವಾರ್ಯವಾಗಿ ನಾವು ಬಿಸಿಲೊಳಗೆ ಕೆಲಸ ಮಾಡಬೇಕು ಅಂತಂದಾಗ ಸಾಕಷ್ಟು ಮುತುವರ್ಜಿ ವಹಿಸಿ, ತಲೆಗೆ ಟೊಪ್ಪಿಗೆ ಟೊಪ್ಪಿಗೆ ಹಾಕೊಂಡು ಅಥವಾ ರುಂಬಲ್ ಸುತ್ತುಕೊಂಡು, ಕಣ್ಣಿಗೆ ಕನ್ನಡಕಗಳನ್ನ ಹಾಕೊಂಡು, ಅಂದ್ರೆ ಮೈ ತುಂಬಾ ಬಂದೋಬಸ್ತ್ ಮಾಡಿಕೊಂಡು ತಾವು ತಮ್ಮ ಕೆಲಸಗಳನ್ನ ಮಾಡಿಕೊಳ್ಬೇಕು. ಅದರ ಜೊತೆಗೆ ದ್ರವ ಪದಾರ್ಥಗಳನ್ನ ನಾವು ಹೆಚ್ಚಿನ ಪ್ರಮಾಣದೊಳಗೆ ಸೇವಿಸಬೇಕು, ನೀರನ್ನ ಹೆಚ್ಚಿನ ಪ್ರಮಾಣದೊಳಗೆ ಸೇವಿಸಬೇಕು. ಯಾಕಪ್ಪ ಅಂತಂದ್ರೆ ನಿರ್ಜಲೀಕರಣ ಆಗ್ತದೆ, ಡಿಹೈಡ್ರೇಷನ್ ಆಗ್ತದ, ಇದರಿಂದ ಮತ್ತಿಷ್ಟು ತೊಂದರೆ ಆಗ್ತದ. ಅದಕ್ಕೆ ಎಷ್ಟು ಸಾಧ್ಯದನೋ ನಾವು ಹೆಚ್ಚಿಗೆ ನೀರನ್ನ ಮತ್ತ ದ್ರವಾಹಾರಗಳನ್ನ ಸೇವಿಸೋದ್ರ ಕಡೆ ಗಮನ ಹರಿಸಬೇಕು. ಆತ್ಮೀಯರೆ, ಇವತ್ತಿನ ಕಾರ್ಯಕ್ರಮದೊಳಗೆ ನಾನು ತಮಗ ಒಂದು ಸಂದರ್ಶನವನ್ನ ಕೇಳಿಸಬೇಕು ಅಂಥೇಳಿ ಅನ್ಕೊಂಡಿನಿ. ಅರಣ್ಯ ಇಲಾಖೆಯೊಳಗೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವಂತಹ ಬಿಪಿ ರವಿಯವರು ಮಾತನಾಡ್ತಾ ಇದ್ದಾರೆ. ಹಸಿರು ಹೊನ್ನು ಆ ಶೀರ್ಷಿಕೆ ಅಡಿಯೊಳಗೆ ಈಗಾಗಲೇ ರಾಜ್ಯವ್ಯಾಪಿ ಪ್ರಸಾರ ಆಗಿರುವಂತಹ ಕಾರ್ಯಕ್ರಮ. ತಾವು ಕೆಲವೊಬ್ಬರಾದರೂ ಇದನ್ನ ಕೇಳಿರಬಹುದು, ಆದರೂ ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ಇದನ್ನ ನಾವು ಮತ್ತೆ ಕೇಳಿಸುವಂತಹ ಒಂದು ವಿಚಾರ ಯಾಕೆ ಬಂತು ಅಂತಂದ್ರೆ, ಬಹಳ ಮುಖ್ಯವಾದಂತಹ ವಿಚಾರದ ಬಗ್ಗೆ ಅವರು ಹೇಳಿದ್ದಾರೆ. ಅರಣ್ಯಗಳು ಮತ್ತು ಹವಾಮಾನ ಬದಲಾವಣೆ, ಈಗ ಜ್ವಲಂತ ಸಮಸ್ಯೆ ಇದು, ಬಹಳ ಗಂಭೀರವಾದಂತಹ ಒಂದು ಸಮಸ್ಯೆ ಇದು. ದೊಡ್ಡ ಸವಾಲು ಅಂತಂದ್ರೂ ಕೂಡ ಅಡ್ಡಿ ಇಲ್ಲ, ಇಡೀ ಮನುಕುಲಕ್ಕೆ ಒಂದು ಸವಾಲು ಅಂತಂದ್ರೂ ಕೂಡ ಅಡ್ಡಿ ಇಲ್ಲ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಹವಾಮಾನ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಮರೆಯುವುದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ನಮ್ಮ ಮನಸ್ಸಿನೊಳಗೆ ಯಾವತ್ತೂ ಇಟ್ಟುಕೊಳ್ಬೇಕು ಮತ್ತು ಅದೇ ಪ್ರಕಾರವಾಗಿ ನಮ್ಮ ಕೃಷಿ ಬದುಕನ್ನ ಮುಂದುವರೆಸಿಕೊಂಡು ಹೋಗಬೇಕು. ಈಗಿರುವಂತಹ ಕೃಷಿಯನ್ನ ನಾವು ಯಾವ ರೀತಿ ಬದಲಾವಣೆ ಮಾಡಬೇಕು ಮತ್ತು ಹವಾಮಾನ ಬದಲಾವಣೆಗೆ ನಮ್ಮನ್ನ ನಾವು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ರತಿ ಹೆಜ್ಜೆನೂ ಪ್ರತಿ ಕ್ಷಣನೂ ಚಿಂತನೆ ಮಾಡುವಂತಹ ಮತ್ತು ನಮ್ಮ ಯೋಜನೆಗಳನ್ನು ಅನುಷ್ಠಾನ ಮಾಡಿಕೊಳ್ಳುವಂತಹ ಒಂದು ಕೆಲಸದೊಳಗೆ ನಾವು ತೊಡಗಿಕೊಳ್ಬೇಕಾಗ್ತದೆ. ಅದಕ್ಕೆ ಈ ಒಂದು ಏನು ಸಂದರ್ಶನ ಅದ, ಬಹಳ ಮುಖ್ಯವಾದಂತಹ ಒಂದು ಸಂದರ್ಶನ. ಅದಕ್ಕೆ ಈ ಸಂದರ್ಶನದೊಳಗೆ ಹವಾಮಾನ ಬದಲಾವಣೆ ಯಾಕೆ ಆಗ್ತಾ ಇದೆ, ಇದರ ದುಷ್ಪರಿಣಾಮಗಳೇನು, ಮುಂದಿನ ದಿನಗಳಲ್ಲಿ ಏನಾಗಬಹುದು, ಅದಕ್ಕೆ ನಾವು ಯಾವ ರೀತಿ ತಯಾರಾಗಬಹುದು, ವಿಶೇಷವಾಗಿ ನಾವು ವೈಯಕ್ತಿಕ ನೆಲೆಯೊಳಗೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಬಹಳ ಒಳ್ಳೆ ವಿಚಾರ. ಯಾಕಪ್ಪ ಅಂತಂದ್ರೆ ನಮಗೆ ಅನಿಸಬಹುದು ನಾವೊಬ್ಬನೇ ಮಾಡಿದ್ರೆ ಏನಾಗಬಹುದು ಅಂತ ಹೇಳಿ, ನನ್ನಿಂದ ಏನಾಗಬಹುದು, ನಾ ಮಾಡಿದ್ರೆ ಏನಾಗಬಹುದು ಅನ್ನುವಂತಹ ಒಂದು ವಿಚಾರ ಏನಿರ್ತದ, ಅದನ್ನ ನಾವು ಒತ್ತಟ್ಟಿಗೆ ಇಡಬೇಕು, ದೂರ ಇಡಬೇಕು. ನಾವು ಒಬ್ಬರು ಮಾಡೋದ್ರಿಂದ ಇಡೀ ಜಗತ್ತು ಮಾಡೋದಕ್ಕೂ ಕೂಡ ಸಾಧ್ಯದ ಅನ್ನುವಂತಹ ವಿಚಾರ ಇಲ್ಲಿ ನಮ್ಮ ಮನಸ್ಸಿನೊಳಗೆ ಇರಬೇಕು. ಹನಿ ಹನಿ ಕೂಡಿದ್ರೆ ಹಳ್ಳ ಅಂತೇಳಿ ಅಂತೀವಲ್ಲ, ಅದೇ ರೀತಿಯಾಗಿ ಕೈ ಕೈ ಜೋಡಿಸಿದ್ರೆ ಒಂದು ದೊಡ್ಡ ಆಂದೋಲನ ಆಗ್ತದ. ಯಾಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ ಬಿಟ್ಟು ಸಾಧ್ಯವಿದೆ ಅನ್ನುವಂತಹ ಒಂದು ವಿಚಾರದ ಕಡೆ ನಾವು ಎಲ್ಲರೂ ಬರ್ತೀವಿ, ಇದು ಗ್ಯಾರಂಟಿ ಅಂತ ಹೇಳಬಹುದು. ಅದಕ್ಕೆ ಈಗಿನಿಂದಲೇ ನಾವು ಇದರ ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿ ಆ ನಿಟ್ಟಿನೊಳಗೆ ನಡೀಬೇಕಾಗಿದೆ. ಈಗ ಬಿಪಿ ರವಿಯವರ ಜೊತೆಗೆ ಸಂದರ್ಶನವನ್ನ ಕೇಳೋಣ. ಸರ್, ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ ಈಗ ಪ್ರಸ್ತುತ ಇರುವಂತಹ ಒಂದು ವಿಷಯ, ಎಲ್ಲರ ಬಾಯಲ್ಲೂ ಕೇಳ್ತಾ ಇರೋದು ನಾವು ಹವಾಮಾನ ಬದಲಾವಣೆಯಲ್ಲಿ. ಈ ಜಾಗತಿಕ ತಾಪಮಾನ ಬಹಳಷ್ಟು ಪರಿಣಾಮ ಬೀರ್ತಾ ಇದೆ ನಮ್ಮೆಲ್ಲರ ಜೀವನದ ಮೇಲೆ ಅನ್ನೋದನ್ನ ಇಡೀ ಜಾಗತಿಕವಾಗಿ ಇದನ್ನ ನಾವು ಮಾತಾಡ್ತಾ ಇದೀವಿ. ಅರಣ್ಯಗಳು ನಮ್ಮನ್ನ ಇದುವರೆಗೂ ಉಳಿಸಿವೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಹೇಗೆ ಅರಣ್ಯಗಳನ್ನ ನಾವು ಹವಾಮಾನ ಬದಲಾವಣೆಯಲ್ಲಿ ಅವು ಪ್ರಮುಖ ಪಾತ್ರವನ್ನ ಹೇಗೆ ವಹಿಸುತ್ತೆ ಅನ್ನೋದನ್ನ ಮೊದಲಿಗೆ ತಿಳಿಸಿ. ಮೊದಲು ನಾವು ಸಣ್ಣವರಿದ್ದಾಗ ಹವಾಮಾನ ಬಗ್ಗೆ ಮಾತ್ರ ನಮ್ಮ ಹಿರಿಯರು ಹೇಳರು, ಇವತ್ತು ಹವಾಗುಣ ಚೆನ್ನಾಗಿದೆ ಕಣಪ್ಪ ಹಾಗೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಬದಲಾವಣೆ ಎಂಬುದು ಜಾಗತಿಕ ಮಟ್ಟದಲ್ಲಿ ಅಲ್ಲದೆ ನಮ್ಮ ಸ್ಥಳೀಯ ಮಟ್ಟದಲ್ಲೂ ಕೂಡ ಬಹಳ ಸದ್ದು ಮಾಡ್ತಾ ಇದೆ. ಇದಕ್ಕೆ ಉದಾಹರಣೆ ಅಂತೇಳಿದ್ರೆ, ಮಳೆಗಾಲದಲ್ಲಿ ಮೊದಲು ನಿಯಮಿತವಾಗಿ ಮಳೆ ಬರ್ತಿತ್ತು, ಈಗ ಒಂದೇ ದಿನದಲ್ಲಿ ಸುಮಾರು ದಿನಗಳಷ್ಟು ಮಳೆ ಬರ್ತದೆ. ಚಳಿಗಾಲದಲ್ಲಿ ಅಂತೇಳಿದ್ರೆ 2-3 ತಿಂಗಳಷ್ಟು ಚಳಿ ಇರ್ತಿತ್ತು, ಈಗ ಒಂದೆರಡು ದಿನ ಚಳಿ ಇರ್ತಿದ್ದೆ ಆಮೇಲೆ ಸೆಕೆ ಪ್ರಾರಂಭ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನಂತೇಳಿದ್ರೆ, ನಮ್ಮ ವಾತಾವರಣದಲ್ಲಿ ಏನು ನಮ್ಮ ಇಂಗಾಲ ಡೈಆಕ್ಸೈಡ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, ಇದ್ರ ಪ್ರಮಾಣ ಜಾಸ್ತಿ ಆಗಿದೆ. ನಮ್ಮ ಸೈಂಟಿಸ್ಟ್ಗಳು ಹೇಳೋ ಪ್ರಕಾರ ಇದು 350 mm ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟೊಳಗಿದ್ರೆ ಇದು ಸರಿ ಇತ್ತು. ಆದ್ರೆ ಈಗ 350 ಪಾರ್ಟ್ಸ್ ಪರ್ ಮಿಲಿಯನ್ ಕಿಂತ ಜಾಸ್ತಿ ಆಗಿ 400 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಹೆಚ್ಚಾಗ್ತದೆ. ಇದಕ್ಕೆ ಕಾರಣಗಳು ಅನೇಕ, ಅದರಲ್ಲಿ ಮುಖ್ಯವಾಗಿ ನಮ್ಮ ಏನು ಈ ಫಾಸಿಲ್ ಫ್ಯೂಯಲ್ಸ್ ಅಂತೀವಿ, ಏನು ಪೆಟ್ರೋಲ್ ಡೀಸೆಲ್ ಇದನ್ನೆಲ್ಲ ನಾವು ಬಹಳ ಜಾಸ್ತಿ ಉಪಯೋಗ ಮಾಡ್ತಾ ಇದ್ವಿ. ನಮ್ಮ ವಾಹನಗಳ ದಟ್ಟಣೆ ನೋಡಿ, ಬೆಂಗಳೂರಿನಲ್ಲಿ 126 ಲಕ್ಷ ವಾಹನಗಳಿದ್ದಾವೆ. ಈ ವಾಹನಗಳನ್ನ ನಾವು ಉಪಯೋಗಿಸ್ತಿರೋದ್ರಿಂದ ಡೀಸೆಲ್ ಅನ್ನ ಯೂಸ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಮತ್ತೆ ನಾವು ಉಪಯೋಗಿಸ್ತಿರುವ ಎಲೆಕ್ಟ್ರಿಸಿಟಿ ಎನರ್ಜಿ ಎಲ್ಲ ಈಗ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಇದೆಲ್ಲ ನಮ್ಮ ಪಾಸಿಟಿವ್ ಎಲ್ಲಾದ ಕೋಲ್ ಕಲ್ಲಿದ್ದಲನ್ನ ನಮ್ಮ ಥರ್ಮಲ್ ಪ್ಲಾಂಟ್ಸ್ ಅಲ್ಲಿ ಬರ್ನ್ ಮಾಡ್ತಾರೆ, ಇದರಿಂದ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತದೆ. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ, ಏನು ನಾವು ಊಟ ಮಾಡ್ತೀವಲ್ಲ ಭತ್ತ, ಈ ಭತ್ತದಲ್ಲೂ ಕೂಡ ನಿರಂತರವಾಗಿ ನೀರನ್ನ ನಾವು ಇಡೋದ್ರಿಂದ ಅದರಲ್ಲಿ ಮಿಥೇನ್ ಅನ್ನೋ ಒಂದು ಅಂಶ ರಿಲೀಸ್ ಆಗುತ್ತೆ. ಮಿಥೇನು, ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಇವೆಲ್ಲದರ ಪ್ರಮಾಣ ನಿಗದಿತ ಮಟ್ಟಕ್ಕಿಂತ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳು ನಮ್ಮ ಭೂಮಿ ಮೇಲೆ ಬಿದ್ದಾಗ ಅವು ಮತ್ತೆ ವಾಪಸ್ಸು ಅಟ್ಮಾಸ್ಫಿಯರ್ ಹೋಗುತ್ತವೆ. ಆದ್ರೆ ಆ ಶಾಖವನ್ನ ಇವೇ ಹಿಡಿದಿಟ್ಕೊಂಡು ಒಂದು ವಾತಾವರಣದಲ್ಲಿ ಟೆಂಪರೇಚರ್ ಅದು ಗರಿಷ್ಠ ಮಟ್ಟವನ್ನು ನೀರ್ತಿದೆ. ವಿಜ್ಞಾನಿಗಳು ಹೇಳೋ ಪ್ರಕಾರ 1.5 degree ಅಷ್ಟು ಒಳಗಡೆ ಇದ್ರೆ ಅಷ್ಟು ಎಫೆಕ್ಟ್ ಆಗ್ತಿಲ್ಲ ಅಂತೇಳಿ. ಆದ್ರೆ ನಾವು ಇದಿಷ್ಟು ಮಟ್ಟವನ್ನು ಮೀರಿ ಆಲ್ರೆಡಿ 2 degree ಅಷ್ಟು ಆಗ್ತದೆ ಅವರೇಜ್ ಟೆಂಪರೇಚರ್ ಜಾಗತಿಕ ಮಟ್ಟದಲ್ಲಿ. ಇಷ್ಟೇ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಹಿಮಗಡ್ಡೆಗಳು ಕರಗ್ತವೆ, ಸಮುದ್ರದ ಮಟ್ಟ ಜಾಸ್ತಿ ಆಗ್ತದೆ, ಬಿರುಗಾಳಿಗಳು ಸೈಕ್ಲೋನ್ಸ್ ಜಾಸ್ತಿ ಆಗ್ತದೆ, ಮತ್ತೆ ಯಾವಾಗ ಮಳೆ ಬೀಳ್ಬೇಕು ಮಳೆ ಬೀಳೋದಿಲ್ಲ, ಅನ್ಪ್ರೆಡಿಕ್ಟಬಲ್ ರೈನ್ಸ್ ಆಗ್ತದೆ, ಫ್ಲಡ್ಸ್ ಜಾಸ್ತಿ ಆಗ್ತದೆ, ಡ್ರಾಟ್ ಜಾಸ್ತಿ ಆಗ್ತದೆ. ಕರ್ನಾಟಕಕ್ಕೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ರಾಜಸ್ಥಾನ ಬಿಟ್ರೆ ಕರ್ನಾಟಕ ರಾಜ್ಯನೇ ಇಟ್ ಇಸ್ ದಿ ಸೆಕೆಂಡ್ ಮೋಸ್ಟ್ ಅಫೆಕ್ಟೆಡ್ ಏರಿಯಾ ಬಿಕಾಸ್ ಆಫ್ ದಿ ಕ್ಲೈಮೇಟ್ ಚೇಂಜ್ ಅಂತ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಭಾಗದಲ್ಲಿ ನಮಗೆ ನೀರಿನ ಕೊರತೆ ಉಂಟಾಗಬಹುದು ಅಂತ ಹೇಳಿ ಪ್ರೆಡಿಕ್ಟ್ ಮಾಡ್ತಾರೆ. ಈ ಸೈಂಟಿಸ್ಟ್ಗಳು ವರದಿಗಳು ಇರೋ ಪ್ರಕಾರ ನಮಗೆ ಜನಜೀವನದ ಮೇಲೆ ಬಹಳ ದುಷ್ಪರಿಣಾಮವನ್ನು ಬೀರ್ತದೆ. ಕೆಲವೊಂದು ಕ್ರಾಪ್ಸ್ಗಳು ಈಲ್ಡ್ ಏನ್ ಪ್ರೆಡಿಕ್ಟ್ ಮಾಡಿದ್ರೆ ಆ ಈಲ್ಡ್ ಕಡಿಮೆ ಆಗ್ಬಹುದು, ಮತ್ತೆ ನಮಗೆ ರೋಗ ರುಜಿನಗಳು ಜಾಸ್ತಿ ಆಗ್ಬಹುದು, ಫಾರ್ ಎಕ್ಸಾಂಪಲ್ TB ಡೆಂಗ್ ಇಂಥದ್ದು ಆಗ್ಬಹುದು, ಮತ್ತೆ ಪ್ರಾಣಿಗಳು ಕೂಡ ಅಫೆಕ್ಟ್ ಆಗ್ತದೆ. ಇದಕ್ಕೆಲ್ಲ ಏನಂತ ಹೇಳಿದ್ರೆ, ನಮ್ಮ ಮನುಷ್ಯಕಲದ ನಮ್ಮ ಮಾನವನ 21ನೇ ಶತಮಾನ ಅತ್ಯಂತ ಕಠಿಣವಾದ ಸವಾಲು ಏನಾದ್ರೂ ಇದ್ರೆ ಇದು ತಾಪಮಾನ ಹೆಚ್ಚಾಗ್ತಾ ಇರೋದು, ಹವಾಮಾನ ಬದಲಾವಣೆ ಅಂತಾರೆ. ಇದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು, ಇದನ್ನ ಹೇಗೆ ನಾವು ತಗ್ಗಿಸ್ಬೇಕು ಅನ್ನೋದು ನಮ್ಮ ಎಂಟೈರ್ ಮನುಕುಲದ ಒಂದ್ ಮುಂದೆ ಒಂದಿರುವ ಪ್ರಬಲ ಸವಾಲು. ಇದಕ್ಕೆ ಕೇವಲ ಸರ್ಕಾರ ಆಗ್ಲಿ ಅಥವಾ ಕೆಲವೇ ಸಂಸ್ಥೆ ಆಗೋದಿಲ್ಲ, ಇದೆಲ್ಲದಕ್ಕೂ ಕೂಡ ಮಾಡ್ಬೇಕಂದ್ರೆ ವೈಯಕ್ತಿಕ ಮಟ್ಟದಲ್ಲೂ, ಕೌಟುಂಬಿಕ ಮಟ್ಟದಲ್ಲೂ ಕೂಡ, ಸಾಂಸ್ಥಿಕ ಮಟ್ಟದಲ್ಲೂ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಹಲವಾರು ಪ್ರಯತ್ನಗಳು ನಡೀತಾ ಇದಾವೆ. ತಾವೆಲ್ಲ ಪತ್ರಿಕೆಗಳನ್ನು ನೋಡ್ತಾ ಇರಬಹುದು. COP23 ಇತ್ತೀಚೆಗೆ COP29 ನಡೀತು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳಿ. ಇದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಎಲ್ಲಾ ಜಾಗತಿಕ ಮಟ್ಟದಲ್ಲಿ ಸುಮಾರು 199 ದೇಶಗಳು ಒಳಗೂಡಿ ಈ ಕಾರ್ಬನ್ ಡೈಆಕ್ಸೈಡ್ ನ ಹೇಗೆ ತಗ್ಗಿಸಬೇಕು ಅನ್ನೋದ್ರ ಬಗ್ಗೆನೆ ನಾವು ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಸೊ ಅರಣ್ಯ ಇಲಾಖೆಯಿಂದ ಈ ಒಂದು ಯಾವ ಪ್ರಯತ್ನ ನಡೆದಿದೆ ಸರ್ ಈ ಕುರಿತಂತ? ಪ್ರಕೃತಿ ಮಾತೆಯ ಒಂದು ವರ, ಏನು ಮರಗಳು ಅದವೆ, ಹೈಯೆಸ್ಟ್ ಇವಲ್ಯೂಷನರಿ ಆರ್ಗಾನಿಸಮ್ಸ್ ಇನ್ ದಿ ಪ್ಲಾಂಟ್ ಕಿಂಗ್ಡಮ್ ನಲ್ಲಿ ಅಂತ ಹೇಳ್ತಾರೆ. ಈ ಮರಗಳು ಮಾತ್ರನೇ ದೇ ಇನೇಲ್ ಕಾರ್ಬನ್ ಡೈಆಕ್ಸೈಡ್, ಏನು ನಾವು ಕೆಟ್ಟದ್ದು ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್, ಇನೇಲ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಎಕ್ಸೇಲ್ ಆಕ್ಸಿಜನ್. ಆದ್ರಿಂದ ಅರಣ್ಯಗಳು ಬಹಳಷ್ಟು ಮಹತ್ವವನ್ನು ವಹಿಸ್ತವೆ. ಈ ಟೆಕ್ನಾಲಜಿ ಇನ್ನು ಮನುಷ್ಯ ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಅದಕ್ಕೆ ಏನಂತ ಹೇಳಿದ್ರೆ, ಇರುವಷ್ಟು ಅರಣ್ಯ ಪ್ರದೇಶ ಎಲ್ಲಿದೆ ಜಾಗತಿಕವಾಗಿ ನಮ್ಮ ರಾಜ್ಯ ಮಟ್ಟದಲ್ಲಿ, ಆ ಅರಣ್ಯಗಳನ್ನ ಕಾಪಾಡ್ಕೋಬೇಕು. ಫಸ್ಟ್ ಇರುವ ಎಕೋಸಿಸ್ಟಮ್ ಏನಿದೆ ನಮ್ಮಲ್ಲಿ, ಎಕ್ಸಿಸ್ಟಿಂಗ್ ಫಾರೆಸ್ಟ್ಸ್ ಏನಿದೆ, ಅದನ್ನ ಕಾಪಾಡ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಫಸ್ಟ್ ಮಾತ್ರ ಪ್ರೊಟೆಕ್ಷನ್ ಮಾಡಬೇಕು. ಅದನ್ನ ಯಾವುದೇ ಒತ್ತುವರಿ ಆಗದಂಗೆ, ಒಂದು ಬೆಂಕಿ ಬೀಳದಂಗೆ ಇರುವಂತ ಅರಣ್ಯವನ್ನ ಫಸ್ಟ್ ನಾವು ಕಾಪಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಅವು ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಂಡು ಆ ಕಾರ್ಬನ್ ಅನ್ನ ಸಿಕ್ವೆಸ್ಟರ್ ಮಾಡ್ತವೆ ಮರಗಳಲ್ಲಿ, ಮತ್ತೆ ಎಲೆಗಳ ಮೂಲಕ ಸಾಯಿಲ್ ನಲ್ಲಿ ಸಿಕ್ವೆಸ್ಟರ್ ಮಾಡ್ತಾರೆ. ಎರಡನೇದು, ಗಿಡ ಮರಗಳನ್ನ ಜಾಸ್ತಿ ನಾವು ಬೆಳೆಸಬೇಕು. ಎಲ್ಲಿ? ಉತ್ತರ ಕರ್ನಾಟಕದಲ್ಲಿ ಅಥವಾ ಬಯಲುಸೀಮೆಯಲ್ಲಿ ಈ ಗಿಡ ಮರಗಳನ್ನ ರೈತರ ಹೊಲಗಳಲ್ಲಿ ನಾವು ಜಾಸ್ತಿ ಬೆಳೆಸೋದ್ರಿಂದ ಏನಾಗುತ್ತಂದ್ರೆ, ರೈತರುಗಳು ಕೂಡ ಅನುಕೂಲವಾಗೋದ್ರ ಜೊತೆಗೆ ಆ ಈ ಮರಗಳು ಆಕ್ಚುಲಿ ಮಳೆ ನೀರನ್ನ ಒಳಗೆ ಹಿಂಗಿಸ್ತವೆ, ಮತ್ತೆ ಎಲೆಗಳು ಬಿದ್ದು ಆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನಿದೆ ಆ ಇಂಗಾಲವನ್ನ ಸಾವಯವ ಕಾರ್ಬನ್ ಅಂತಾರೆ, ಅದು ನಮ್ಮ ಸಾಯಿಲ್ ನಲ್ಲಿ ಜಾಸ್ತಿ ಆಗ್ತದೆ. ಸಾವಯವ ಕಾರ್ಬನ್ ಯಾವಾಗ ನಮ್ಮ ಸಾಯಿಲ್ ನಲ್ಲಿ ಜಾಸ್ತಿ ಆಗುತ್ತೆ, ಆ ಸಾಯಿಲ್ ಟೆಕ್ಸ್ಚರ್ ಅಂಡ್ ಸ್ಟ್ರಕ್ಚರ್ ಅಂತಾರೆ, ಗುಣಮಟ್ಟ ಜಾಸ್ತಿ ಆಗಿ ಒಂದು ಸ್ಪಾಂಜ್ ಎಫೆಕ್ಟ್ ಬರುತ್ತೆ. ಬಿದ್ದ ಮಳೆಯನ್ನ ನಿಧಾನವಾಗಿ ಹಿಂಸೆ ಒಂದು ಜಾಸ್ತಿ ಆಗೋದ್ರಿಂದ ಈ ಮರಗಳು ಮತ್ತೆ ಗಿಡಗಳನ್ನ ನಾವು ಸಾಂದ್ರತೆಯನ್ನ ಹೆಚ್ಚು ಮಾಡೋದ್ರ ಮೂಲಕ ಆಕ್ಚುಲಿ ಇನ್ನು ಲಾಂಗ್ ರೇಂಜ್ ಅಲ್ಲಿ ನಾವು ಪರಿಣಾಮವನ್ನು ತಗ್ಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಏನು ಮೈಕ್ರೋ ಕ್ಲೈಮೇಟ್ ಅಂತೇವೆ, ಆ ಮೈಕ್ರೋ ಕ್ಲೈಮೇಟ್ ಅನ್ನು ಕೂಡ ಸುಧಾರಣೆಗೆ ಗಿಡ ಮರಗಳನ್ನ ಸಾಂದ್ರತೆಯನ್ನು ಹೆಚ್ಚಿಸೋದ್ರಿಂದ ಅನುಕೂಲ ಆಗುತ್ತೆ. ಜೊತೆ ಜೊತೆಗೆ ರೈತರಿಗೆ ಇಂಟರ್ಮಿಟೆಂಟ್ ಇನ್ಕಮ್ ಕೂಡ ಬರ್ತದೆ. ಬರಗಾಲ ಬಂದಾಗ ಏನೇ ಬೆಳೆದಿದ್ರೆ ಈ ಮರಗಳಾದ್ರೂ ಇದ್ರೆ ಅವರಿಗೆ ಒಂದ್ ಸ್ವಲ್ಪ ಏನಾದ್ರೂ ಅನುಕೂಲ ಆಗುವಂತ ವ್ಯವಸ್ಥೆಯನ್ನ ರೂಪಣೆ ಮಾಡಬಹುದು. ಜೊತೆಗೆ ನಮ್ಮಲ್ಲಿ ಅರಣ್ಯ ಬೆಂಕಿಯನ್ನ ತಡೆಗಟ್ಟು ಅದೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಎಫೆಕ್ಟಿವ್ ಪ್ರೋಗ್ರಾಮ್ ಮಾಡೋದ್ರಿಂದ ನಮ್ಮ ತುಂಗಭದ್ರಾ ನದಿಯಿಂದ ಕೆಳಗಿರುವಂತ ಅರಣ್ಯ ಪ್ರದೇಶಗಳಲ್ಲಿ ಬಂಡೀಪುರ ನಾಗರಹೊಳೆ ಏನು ವೈಲ್ಡ್ ಲೈಫ್ ಏರಿಯಾದಲ್ಲಿದೆ, ಮೀಡಿಯಾನು ಕೂಡ ಇದಕ್ಕೆ ಕಾರಣ. ನಮ್ಮನ್ನು ಫೋಕಸ್ ಮಾಡ್ತಿದ್ರೆ ಜನರು ಕೂಡ ಇಂಟ್ರೆಸ್ಟ್ ತಗೊಂಡ್ರೆ ವೈಲ್ಡ್ ಲೈಫ್ ಬಗ್ಗೆ, ಆದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ನಮ್ಮ ಫಾರೆಸ್ಟ್ ಫೈರ್ ನ ಎಫೆಕ್ಟಿವ್ ಆಗಿ ನಾವು ಕಂಟ್ರೋಲ್ ಮಾಡಿದ್ವಿ. ಕೆಲವೆಡೆ ರೈತರು ಕೂಡ ಅರಣ್ಯ ಒತ್ತುವರಿ ಮಾಡಿಕೊಂಡಿರೋರಾಗಿರ್ಬೋದು, ಈಗ ಅರಣ್ಯ ಗಡಿಯಲ್ಲಿ ಇರುವಂತಹ ರೈತರು ಕೂಡ ಬೆಳೆಗಳು ಬೆಳೆಯೋಕ್ಕೋಸ್ಕರ ಒಂದು ಬೆಂಕಿಯನ್ನ ಹಾಕ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅದರಿಂದ ಹೇಗೆ ತಡೆಗಟ್ತೀರಿ ಅದನ್ನ? ಅದು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಜನರಿಗೆ. ನಾವು ಆಕ್ಚುಲಿ ನಮ್ಮಲ್ಲಿ ಯಾಕೆ ಜಾಗತಿಕ ತಾಪಮಾನ ಬರ್ತದೆ ಅಂದ್ರೆ ಈ ತರ ನಾವು ಬೆಳೆದಿರುವಂತ ಅರಣ್ಯಗಳನ್ನ ಬೆಂಕಿ ಹಾಕೋದ್ರ ಮೂಲಕ ಬಹಳಷ್ಟು ಇಂಗಾಲದ ಅಂಶ ನಮ್ಮ ಅರಣ್ಯದಲ್ಲಿ ಸಂತಾಗುತ್ತೆ. ಆದ್ರಿಂದ ಅದಕ್ಕೆ ಬೆಂಕಿ ಸೀಸನ್ ನಮಗೆ ಗೊತ್ತು ಯಾವಾಗ ಬರ್ತದೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ನಲ್ಲಿ ಏಪ್ರಿಲ್ ನಲ್ಲಿ ಜಾಸ್ತಿ ಆಗ್ತದೆ ನಮ್ಮ ಮಾರ್ಚ್ ಏಪ್ರಿಲ್ ಮೇಲೆ. ಆದ್ರೆ ನಮಗೆ ಪೂರ್ವ ಯೋಜಿತವಾಗಿ ಕಾರ್ಯಕ್ರಮವನ್ನ ನವೆಂಬರ್ ನಲ್ಲೇ ಮಾಡಿ ಜನರಿಗೆ ಅರಿವು ಮೂಡಿ ಮತ್ತೆ ನಾವು ಕೂಡ ರೆಡಿ ಆಗಿರ್ಬೇಕು. ಅರಣ್ಯ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ಗೆ ಹೇಳಿರ್ಬೇಕಾಗ್ತದೆ, ಮತ್ತೆ ಬೆಂಕಿ ಲೈನ್ಸ್ ಮಾಡಿರ್ಬೇಕಾಗ್ತದೆ, ಫೈರ್ ವಾಚರ್ಸ್ ಇರಬೇಕಾಗ್ತದೆ, ಮತ್ತೆ ಸ್ಥಳೀಯ ಪೇಪರ್ ಗಳಲ್ಲಿ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕಾಗ್ತದೆ, ಗ್ರಾಮ ಅರಣ್ಯ ಸಮಿತಿಗಳಿಗೆ ನಾವು ಮಾಹಿತಿ ಕೊಡಬೇಕಾಗ್ತದೆ, ಮತ್ತೆ ಅದ್ರ ಬಗ್ಗೆ ಒಂದ್ ರೀತಿಯಲ್ಲಿ ಎಕೋಸಿಸ್ಟಮ್ ಡೆವಲಪ್ ಮಾಡಬೇಕು, ಎಂಟೈರ್ ಮೆಷಿನರಿ ಫಾರೆಸ್ಟ್ ಫೈರ್ ಬಗ್ಗೆ ಒತ್ತು ಕೊಟ್ಟಿದ್ವಿ ಅಂತ ಹೇಳಿ ನಮ್ಮ ಸೌತ್ ಕರ್ನಾಟಕದಲ್ಲಿ ಮಾಡಿದ್ವಿ. ಅದೇ ಮಾದರಿಯಲ್ಲಿ ನಾರ್ತ್ ಕರ್ನಾಟಕ ಅದರಲ್ಲೂ ಕೆನರಾ ಮತ್ತು ಬೆಳಗಾಂ ಶಿವಮೊಗ್ಗ ಪ್ರದೇಶಗಳಲ್ಲಿ ಮಾಡೋದ್ರಿಂದ, ಮತ್ತೆ ಆ ತಿಂಗಳುಗಳಲ್ಲಿ ನಮ್ಮ ಸಿಬ್ಬಂದಿ ಜಾಸ್ತಿ ಓಡಾಟ ಮಾಡೋದ್ರಿಂದ ಜನರು ಬೆಳಕೆ ಬರೋದ್ರಿಂದ ಇದನ್ನ ನಾವು ಕಡಿಮೆ ಮಾಡಕ್ಕೆ ಆಗ್ತದೆ. ಈಗ ಜೀವ ಸಂಕುಲಗಳಿಗೆ ಬರೋದಾದ್ರೆ ಅರಣ್ಯಗಳಲ್ಲಿನ ಜೀವ ಸಂಕುಲಗಳಿಗೂ ಕೂಡ ಈ ಹವಾಮಾನ ಬದಲಾವಣೆ ಬಹಳಷ್ಟು ಪರಿಣಾಮಗಳನ್ನ ಬೀರಿರುತ್ತೆ. ಯಾವ ರೀತಿ ಬದಲಾವಣೆಗಳನ್ನ ನೋಡ್ತೀವಿ, ಹೇಗೆ ಅದನ್ನ ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಬಹುದು? ತಾವು ಬೆಳೆತಿರೋದು ಅತ್ಯುತ್ತಮವಾಗಿದೆ. ಯಾಕೆಂತ ಹೇಳಿದ್ರೆ ನಾವು ಇದುವರೆಗೂ ಕೂಡ ಹವಾಮಾನ ಬದಲಾವಣೆ ಬಗ್ಗೆ ಬರೀ ಮನುಷ್ಯನಿಂದಲೇ ಇದೆಲ್ಲ ಹವಾಮಾನ ಬದಲಾವಣೆ, ಮನುಷ್ಯನ ಪ್ರಕ್ರಿಯೆಗಳಿಂದಲೇ ಹವಾಮಾನ ಬದಲಾವಣೆ ಆಗಿರೋದು, ಮತ್ತೆ ಅದನ್ನ ಅವನು ಹವಾಮಾನ ಬದಲಾವಣೆಗೆ ನಾನೇ ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆನೆ ನಾವು ಹೆಚ್ಚು ಒತ್ತನ್ನ ಕೊಟ್ಟಿದ್ವಿ. ಈ ನಮ್ಮ ಪ್ರಾಣಿಗಳು ಸಸ್ಯವರ್ಗಗಳು ಅವಕ್ಕೆ ಮಾತನಾಡಕ್ ಬರೋದಿಲ್ಲ, ದೇ ಡೋಂಟ್ ಸ್ಪೀಕ್ ಅಂಡ್ ದೇ ಡೋಂಟ್ ಹ್ಯಾವ್ ಎನಿ ರೀಸನ್, ಪೊಲಿಟಿಕಲ್ ಪಾರ್ಟಿ ಆಗ್ಲಿ ರಿಲಿಜನ್ ಆಗ್ಲಿ ಧರ್ಮ ಆಗ್ಲಿ ಏನಿರೋದಿಲ್ಲ, ದೇ ಆರ್ ದಿ ವಾಯ್ಸ್ಲೆಸ್. ಅದೇ ತರ ನಮ್ಮ ಫ್ಯೂಚರ್ ಜನರೇಷನ್ ಏನಿದೆ, ಮುಂದಿನ ಸಂಕುಲ ಜನರೇಷನ್, ಅವರು ಕೂಡ ವಾಯ್ಸ್ಲೆಸ್, ದೇ ಡೋಂಟ್ ಹ್ಯಾವ್ ಎನ್ ವಾಯ್ಸ್. ಸೊ ಹೂ ಹ್ಯಾಸ್ ಟು ಸ್ಪೀಕ್ ಆನ್ ದೆಮ್ ಅನ್ನೋದನ್ನ ಆಕ್ಚುಲಿ ನಾವು ನಿರ್ಧಾರ ಮಾಡಬೇಕಾಗ್ತದೆ. ಈಗ ಕೇವಲ ಅರಣ್ಯ ಇಲಾಖೆನೇ ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಮಾಡಬೇಕು ಅದನ್ನ ಮಾಡಬೇಕು ಅನ್ನೋ ತಪ್ಪು, ನಮ್ಮ ಎಂಟೈರ್ ಮನುಕುಲ ಅದರ ಬಗ್ಗೆ ಯೋಚನೆ ಮಾಡಬೇಕಾಗ್ತದೆ. ಸೊ ಏನ್ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಈಗ ಅರಣ್ಯ ಇಲಾಖೆ ಈ ರೀತಿಯ ಒಂದು ಹವಾಮಾನ ಬದಲಾವಣೆ ವೈಪರೀತ್ಯಗಳನ್ನ ಎದುರಿಸೋದಕ್ಕಾಗ್ಲಿ, ಈಗ ಅರಣ್ಯವನ್ನ ಕಾಪಾಡಿಕೊಳ್ಳಕ್ಕಾಗ್ಲಿ ಯಾವ ರೀತಿ ಜಾಗೃತಿಯನ್ನ ಮೂಡಿಸಬೇಕಾಗುತ್ತೆ? ಏನ್ ನಮ್ಮ ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಅಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಏನು ಎಂಪ್ರಿ ಇದೆ, ಇದ್ರ ಮೂಲಕ ನಾವು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಎಕೋ ಕ್ಲಬ್ಗಳು ಅಂತ ಹೇಳಿ ಒಂದು ಸ್ಕೀಮ್ ಇದೆ. ಈ ಎಕೋ ಕ್ಲಬ್ಗಳು ಅಂತ ಹೇಳಿದ್ರೆ ಪ್ರತಿಯೊಂದು ಸರ್ಕಾರಿ ಶಾಲೆಯನ್ನು ಕೂಡ ಸುಮಾರು 15,000 ಎಕೋ ಕ್ಲಬ್ಗಳನ್ನ ನಮ್ಮ ರಾಜ್ಯದಲ್ಲಿದ್ದಾರೆ. ಅಲ್ಲಿ ನಾವು ಆಕ್ಚುಲಿ ಮಕ್ಕಳೊಂದಿಗೆ ಸಂವಾದವನ್ನು ಮಾಡಿ ನಮ್ಮ ಸಂಸ್ಥೆಯಿಂದ ಹೋಗಿ ಸ್ಥಳೀಯ ರಿಸೋರ್ಸ್ ಪರ್ಸನ್ ಜೊತೆಗೆ ಹವಾಮಾನ ಬದಲಾವಣೆ ಏನು ಅದ್ರ ನಿಟ್ಟಿನಲ್ಲಿ ನಾವು ಏನೇನು ಕ್ರಮಗಳನ್ನ ಮಾಡಬೇಕು ಅಂದ್ರೆ, ಒಂದು ನೀರನ್ನ ಸಂರಕ್ಷಣೆ ಮಾಡಬೇಕು, ಮಳೆ ನೀರನ್ನ ಕೊಯ್ಲು ಮಾಡಬೇಕು, ಮತ್ತೆ ತ್ಯಾಜ್ಯ ನಿರ್ವಹಣೆ ಮಾಡಬೇಕಾಗ್ತದೆ. ತ್ಯಾಜ್ಯ ನಿರ್ವಹಣೆ ಒಂದು ಆಕ್ಚುಲಿ ಈ ನಗರ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾದ ದೊಡ್ಡ ಸಮಸ್ಯೆ. ಅದಕ್ಕೆ ಹೇಗೆ ಪ್ಲಾಸ್ಟಿಕ್ ಅನ್ನು ಕಂಟ್ರೋಲ್ ಮಾಡೋದು ಹೆಂಗೆ, ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಜನರಿಗೆ ಮನವರಿಕೆ ಮಾಡ್ತೇವೆ. ಮೊತ್ತ ಮೊದಲನೇದಾಗಿ ಅವ್ರ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕಾಗುತ್ತೆ. ನಮ್ಮ ವೈಯಕ್ತಿಕವಾಗಿ ಮಟ್ಟದಲ್ಲಿ ಅಂತ ಹೇಳಿದ್ರೆ ನಾವು ಹವಾಮಾನ ಬದಲಾವಣೆ ಒಳಗೊಂಡಂತೆ ಹೌ ವಿ ಚೇಂಜ್, ಹೌ ವಿ ಅಡಾಪ್ಟ್ ದಿ ಆಕ್ಚುಲಿ ದಿ ಎಕ್ಸ್ಪೆಕ್ಟೆಡ್ ಚೇಂಜಸ್, ಮತ್ತೆ ದಿ ಯೂಸ್ ಆಫ್ ಟೆಕ್ನಾಲಜೀಸ್. ಯೂಸ್ ಆಫ್ ಟೆಕ್ನಾಲಜೀಸ್ ಅಂತ ಹೇಳಿದ್ರೆ ನಾವು ಇಂಟರ್ನೆಟ್ ಆಫ್ ಥಿಂಗ್ಸ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ನಾವು ಪ್ರಿಡಿಕ್ಟ್ ಮಾಡಬೇಕಾಗ್ತದೆ. ಈಗ ಬೆಂಗಳೂರಿನಂತ ಏರಿಯಾದಲ್ಲಿ ಎಲ್ಲಿ ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದೆ, ಫಾರ್ ಎಕ್ಸಾಂಪಲ್ ಸಿಲ್ಕ್ ಬೋರ್ಡ್ ಹೆಬ್ಬಾಳಿನಲ್ಲಿ ಪೊಲ್ಯೂಷನ್ ಲೆವೆಲ್ ಇಷ್ಟಿದೆ ಅಂತ ಹೇಳಿ ಆಕ್ಚುಲಿ ಇಟ್ ಇಸ್ ಅವೈಲಬಲ್ ಇನ್ ದಿ ವೆಬ್ಬಲ್ ಇದೆ, ನಮ್ಮ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಲ್ಲ ಆಕ್ಚುಲಿ ಮಾಹಿತಿನ ಒದಗಿಸ್ತಿದೆ. ಈ ಮಾಹಿತಿನ ಸ್ಥಳೀಯ ಮಟ್ಟದಲ್ಲಿ ಜನರಿಗೆ ತಲುಪಿರೆ ಏನ್ ಮಾಡಬಹುದು, ಪೊಲ್ಯೂಷನ್ ಲೆವೆಲ್ ಜಾಸ್ತಿ ಇದ್ರೆ ಅಂದ್ರೆ 2-3 ಮಾಡಬಹುದು. ವಯಸ್ಸಾದರು ಅಸ್ತಮ ಇರೋರು ಈ ತರ ಜಾಗಗಳಿಗೆ ಹೋಗ್ಬಾರ್ದು. ಹೋಗ್ಲೇಬೇಕಾದ ಅನಿವಾರ್ಯತೆ ಇದ್ರೆ ದೇ ಕ್ಯಾನ್ ಟೇಕ್ ಪ್ರಿಕಾಷನ್ ಅಂದ್ರೆ ಮಾಸ್ಕ್ ನ ಹಾಕೊಂಡು ಅಲ್ಲಿಗೆ ಹೋಗ್ಬೋದಾಗುತ್ತೆ. ಮತ್ತೆ ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು, ಸ್ವಾಭಾವಿಕ ಅರಣ್ಯಗಳನ್ನ ಸಂರಕ್ಷಣೆ ಮಾಡಬೇಕು, ಮತ್ತೆ ಕಸ ವಿಲೇವಾರಿಯನ್ನ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಕೂಡ ಈಗ್ಲೇನೆ ನಾವು ಒಳಗೊಳಿಸಬೇಕು. ಇಟ್ ಇಸ್ ನಾಟ್ ಎ ಡೆಪಿಸಿಟ್ ಆಫ್ ದಿ ನಾಲೆಡ್ಜ್, ಇಟ್ ಇಸ್ ನಾಟ್ ಎ ಡೆಪಿಸಿಟ್ ಆಫ್ ದಿ ವಿಸ್ಡಮ್ ದಟ್ ಈಸ್ ರೆಸ್ಪಾನ್ಸಿಬಲ್. ಓನ್ಲಿ ದಟ್ ಹೌ ದಿಸ್ ನಾಲೆಡ್ಜ್ ಅಂಡ್ ದಿಸ್ ವಿಸ್ಡಮ್ ಪುಟ್ ಇನ್ ಟು ದಿ ಆಕ್ಷನ್ ಈಸ್ ಮಚ್ ಮೋರ್ ಇಂಪಾರ್ಟೆಂಟ್. ಈಸ್ ಅ ಟೈಮ್ ಟು ಆಕ್ಟ್. ಅಂಡ್ ನಾನು ಪದೇ ಪದೇ ಹೇಳ್ತಿರ್ತಿದ್ದೀನಿ, ಈ ಕನ್ಸರ್ವೇಷನ್, ಈ ಕ್ಲೈಮೇಟ್ ಚೇಂಜಿಂಗ್ ಏನಂತಲ್ಲ, ಇಟ್ ಇಸ್ ಮಾರಲ್, ಇಟ್ ಇಸ್ ಸ್ಪಿರಿಚುಯಲ್, ಇಟ್ ಇಸ್ ಎಥಿಕಲ್ ಇನ್ ನೇಚರ್. ಇಟ್ಸ್ ಆಲ್ ಅಬೌಟ್ ಮೀ. ಇಟ್ ಆಲ್ ವಾಟ್ ಐ ಡೂ ವೆನ್ ನೋಬಡಿ ಇಸ್ ವಾಚಿಂಗ್ ಈಸ್ ಕನ್ಸರ್ವೇಷನ್. ನಾನು ಯಾರು ನೋಡಿದಾಗ ಏನು ಮಾಡ್ತಾ ಇದ್ದೀನಿ ಅನ್ನೋದೇ ತುಂಬಾ ಮುಂದಿನ ಭವಿಷ್ಯದ ನಿರ್ಧಾರ ಆಗಿದೆ. ಸ್ಪೆಷಲಿ ದಿ ಇಂಟರ್ ಜನರೇಷನ್ ಇಕ್ವಿಟಿ, ನಾವು ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗ್ತದೆ. ತುಂಬಾ ಒಳ್ಳೆ ವಿಷಯನ ತಿಳಿಸ್ಕೊಟ್ರೆ, ಯಾಕಂದ್ರೆ ಪ್ರತಿಯೊಬ್ಬರು ಆಕ್ಷನ್ ಅಲ್ಲಿ ನಾವು ಭಾಗವಹಿಸಿದಾಗ ಮಾತ್ರನೇ ಈ ಒಂದು ಹವಾಮಾನ ಬದಲಾವಣೆ ಆಗ್ಲಿ, ಎಲ್ಲ ಒಂದು ನಮ್ಮ ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ. ಅವರವರ ವೈಯಕ್ತಿಕವಾಗಿ ನಮ್ಮ ಅಕ್ಕಪಕ್ಕದವ್ರಿಗೆ, ಹಾಗೆ ಸಮುದಾಯಗಳು, ಸಂಘ ಸಂಸ್ಥೆಗಳು, ಪ್ರತಿಯೊಬ್ಬರು ಈ ಬಗ್ಗೆ ಜಾಗೃತಿಗೊಂಡು ಈ ಒಂದು ಹವಾಮಾನ ಬದಲಾವಣೆಗೆ ಕೈ ಜೋಡಿಸಬೇಕಂತ ಹೇಳಿದ್ರಿ. ಬಹಳ ಪ್ರಮುಖವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ತೆ. ನಮಸ್ತೆ. ಆತ್ಮೀಯರೇ, ನೋಡ್ರಿ ನಮ್ಮ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಅದ ಅನ್ನುವಂಥದ್ದು, ಆ ಜವಾಬ್ದಾರಿಯನ್ನ ನಾವು ನೀವೆಲ್ಲ ತಿಳ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಫೆಬ್ರವರಿ 26ರಿಂದ ಬರುವ ಮಂಗಳವಾರ ಮಾರ್ಚ್ 4ರ ತನಕ ಇರುವಂತಹ ವಾರದ ಅವಧಿಯೊಳಗ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ಇದರ ಬಗ್ಗೆ ನಾನು ಹೇಳಿಬಿಟ್ಟಿದ್ದೇನೆ, ಬರುವ ವಾರ ಸಹಿತ ಒಳ್ಳೆ ವಾತಾವರಣ ಇರ್ತದ, ಪ್ರಸನ್ನದಾಯಕವಾದಂತಹ ವಾತಾವರಣ, ಬಿಸಿಲಿನ ವಾತಾವರಣ, ಒಣ ವಾತಾವರಣ ಇರ್ತದ, ಮಳೆಯ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಅದಾವ, ಕೇವಲ 10% ಅನ್ನುವಂಥದ್ದು, ಅಂದ್ರ ಮಳೆ ಆಗುವುದಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಸದ್ಯದ ಮಟ್ಟಿಗೆ ತಜ್ಞರು ಹೇಳ್ತಾ ಇದ್ದಾರೆ. ಕೆಲವೊಮ್ಮೆ ಮೋಡಗಳು ಕಾಣಿಸಿಕೊಳ್ಳಬಹುದು, ಆದ್ರೆ ಮೋಡಗಳು ಕಣ್ಣು ಕೂಡಲೇ ತಾವು ಮಳೆ ಆಗ್ತದ ಅನ್ನುವಂತಹ ಒಂದು ವಿಚಾರಕ್ಕೆ ಬರಬಾರದು. ಮೋಡಗಳಿದ್ರು ಸಹಿತ ಒಣ ವಾತಾವರಣ ಇರ್ತದ ಅನ್ನೋದನ್ನ ಗಮನಿಸಬೇಕು. ಸರಾಸರಿ ಗರಿಷ್ಠ ತಾಪಮಾನ 35-36 ಡಿಗ್ರಿ ಸೆಲ್ಸಿಯಸ್ ಇರಬಹುದಾಗಿದೆ, ಕನಿಷ್ಠ ತಾಪಮಾನ 20-21 ಡಿಗ್ರಿ ಸೆಲ್ಸಿಯಸ್ ತನಕನೂ ಏರಬಹುದಾಗಿದೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅಂತಹ ಬದಲಾವಣೆಗಳು ಏನಾದರೂ ಕಂಡು ಬಂದು ಅಂತಂದ್ರ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ, ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನ ಸ್ಥಾಪನೆ ಮಾಡಿಕೊಂಡು ಬಳಸುವುದರ ಕಡೆ ಗಮನ ಹರಿಸಬೇಕು. ಇನ್ನ ಅನೇಕ ಆಪ್ಗಳದಾವ, ಅವುಗಳನ್ನು ಕೂಡ ತಾವು ಬಳಸುವುದರ ಕಡೆ ಗಮನ ಹರಿಸಬೇಕು. ವಿಶೇಷವಾಗಿ ದಾಮಿನಿ ಮತ್ತು ಮೇಘದೂತ ಅನ್ನುವಂತಹ ಆಪ್ಗಳಿದಾವ, ಅವು ಬಹಳ ಉಪಯೋಗಕ್ಕೆ ಬರ್ತಾವ ತಮಗೆ. ಮತ್ತ ಸದ್ಯಕ್ಕೆ ಬೇಕಾದಂತಹ ಆಪ್ಗಳು ಅವುಗಳನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಡ್ರಿ. ಆಮೇಲೆ ಇನ್ನೊಂದು ಮಾರಾಟದ ಜ್ಞಾನವನ್ನು ಕೊಡುವಂತಹ, ಮಾರುಕಟ್ಟೆ ಜ್ಞಾನ ಕೊಡುವಂತಹ ಮಿರ್ಚಿ ಅನ್ನುವಂತಹ ಆಪ್ ಕೂಡ ಅದ, ಅದನ್ನು ಕೂಡ ತಾವು ಡೌನ್ಲೋಡ್ ಮಾಡಿಕೊಳ್ಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್, ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್, ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ತಿಕೋಟಾ ಗ್ರಾಮದ ಶ್ರೀಮತಿ ಗೌರವ ಮಾದರ್ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು.